ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ 6 ಗಂಟೆ. ಆಕಾಶವಾಣಿ ಧಾರವಾಡ. ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆದಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆ 555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ದಂಡ ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೊ ದಿ ಹೈ ಸಜಾ. ತಂಬಾಕು ಆಜ್ ಹೀ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲ್ಲ. ಬ್ಯಾಂಕು ಖಾತೆ ಕ್ಲೋಸ್ ಆಗತ್ತೆ ಅಂತ ಹೇಳ್ತಾರೆ, ನಂಬಬೇಡಿ. ಲೈಟ್ ಬಿಲೆ ನಂಬಬೇಡಿ. ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ, ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ. ನಂಬಬೇಡಿ, ಲಿಂಕು ಒತ್ತಬೇಡಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾಂ, ತಿಳಿಯಿರಿ ಬಗ್ಗೆ ನಿಮ್ಮನ್ನು ಎಚ್ಚರಿಸಲೆಂದೇ ಈ ಸಂದೇಶವನ್ನು ಕೊಡಲಾಗಿದೆ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429 7. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ 2448 ಅಥವಾ ವಿಸಿಟ್ ಮಾಡಿ www.cancermiraj.com. ರೈರಿಯ ಬಸಣ್ಣ ಶಿವಬಸಪ್ಪ ಮುಳಗುಂದ್ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳೋಣಂತ. ಈ ಬಹು ಚಿಂತಿಯೊಳಗೆ ನೀ ಕುಂತಿ, ನೀ ಕುಂತಿ ದಕಲು ಏನೋ ನಿನಗಿ ಭ್ರಾಂತಿ, ನಳಿಗದು ಎಂದಾಗಲಂದಿ ನಿಶ್ಚಿಂತನಾಗ ನಿಶ್ಚಿಂತನಾಗಬಿ. ಆಶೆ ಪಾಶೆಗಳ ಬೇಡಂತೀವಳೆ ಮೀಸಲ ನುಡಿ ಮಾತಾಳೆ, ಮೀಸಲ ನುಡಿ ಮಾತಾಡಂತೀ. ಭಾಷೆ ಕೊಟ್ಟು ತಪ್ಪ ಬ್ಯಾಡಂತಿ ಹರಿ, ದಾಸರೊಳಗೆ ಪ್ಯಾಡಂತಿ ಹರಿ, ದಾಸರೊಳಗೆ ಮನವಿರಸಂತಿ. ಆಗಬೇಕಂತಿ ಬಹು ದುಚಿಂತಿಯೊಳಗೆ ನೀ ಕುಂತೆ, ದುಚಿಂತಿಯೊಳಗೆ ನೀ ಕುಂತೆ. ಶಿವರನು ಕಂಡರೆ ಅವರಂತಿ, ಇವರನು ಕಂಡರೆ ಅವಗಂತೀಮ, ಇವರನು ಕಣ್ಣಗೂ ತಿಳಿಯದೆ ಅವರಿವರರಿಯದೆ ನಿನಗೂ ತಿಳಿಯದೆ ಈ ಸುಮ್ಮನೆ ಕುಂತಿ. ನಿಶ್ಚಿಂತನಾಗ ನಿಶ್ಚಿಂತನಾಗಬೇಕಂತಿ ಬಹು ದುಚಿಂತಿಯ ಈ ಭ್ರಾಂತಿ, ನಾಳಿಗಾಗೋದು ಎಂದಾಗಲಂತಿ ನೀ ಕುಂತಿ. ಉಡವಿಯೊಳಗೆ ಶಿಶು ನಾಳಂತಿ, ಉಡವಿಯೊಳಗೆ ಶಿಶು ನಾಳಂತಿ ಅಲ್ಲೇ ದೃಢ ಮ, ಉಡವಿಯೊಳಗೆ ಶಿಶು ನಾಳಂತಿ ಅಲ್ಲೇ ದೃಢ ಬಿಡದಾತನ ಪಾದ ಹಿಡಿಯಂತಿ. ಇಲ್ಲಿಯವರೆಗೆ ಕುಂದಗೋಳು ತಾಲೂಕು ಗುಡಿಗೆರೆಯ ಬಸಣ್ಣ ಶಿವಬಸಪ್ಪ ಮುಳಗುಂದ್ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದ ಕೇಳಿದರೆ. ಆಕಾಶವಾಣಿ ಧಾರವಾಡ. ಸಮಯ 7 ಗಂಟೆಯಾಗುತ್ತಿದೆ. ಉಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದೀಗ ಮೂಡಿಬರುತ್ತದೆ. ನಮ್ಮ ಯುವ ಪೀಳಿಗೆಗೆ ಅವರವರ ಅಭಿಪ್ರಾಯವನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಆಕಾಶವಾಣಿ ಇವರು ಅವಕಾಶ ಕಮಲಾ ನೆಹರು ಸ್ಮಾರಕ ರಾಷ್ಟೀಯ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಭವಿಷ್ಯದ ಭಾರತ ನಿಮ್ಮ ಕನಸು ಕೋರಿರ್ತಾರೆ, ಕೇಳೋಣ ಬನ್ನಿ. ಮೊದಲಿಗೆ ಸಹನ ಇವರ ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನನ್ ಇದೊಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದ್ರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ, ಸಮಾಡಿ ಅದಕ್ಕೆ ಪರೀಕ್ಷೆಗಳನ್ನ ಏರ್ಪಡಿಸಲಾಗುತ್ತಿತ್ತು. ಇದು ಲಾರ್ಡ್ ಮೆಕಾಲೆ ಶಿಕ್ಷಣದ ಒಂದು ಭಾಗವಾಗಿದೆ. ಸದ್ ಕಾಲಕಾಲಕ್ಕೆ ಬದಲಾವಣೆ ಕಂಡಿದೆ. ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಇರಬೇಕಾದ ಮೂಲ ಹಕ್ಕುಗಳಲ್ಲಿ ಒಂದಾಗಿದೆ, ಆತನ ಜೀವನಕ್ಕೆ ಒತ್ತು ನೀಡುತ್ತಿತ್ತು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸಂಯಮ, ಹಿರಿಯ ಕಿರಿಯರದತಿ ಮೌಲ್ಯ ಶಿಕ್ಷಣಕ್ಕೂ ಒತ್ತು ನೀಡಿದೆ. ಆದರೆ ಕೆಲವೊಂದು ಬದಲಾವಣೆ ಅತ್ಯವಶ್ಯಕ. ಮೊದಲು ಮಾತೃಭಾಷೆಗೆ ಒತ್ತು ನೀಡಿ ಮತ್ತು ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನ ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಕೇವಲ ಶಿಕ್ಷಣ ಪದ್ಧತಿ ಪದ್ಧತಿಯು ಅನುಕೂಲವಾಗಲಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳ ಜ್ಞಾನಕ್ಕೆ ಪೂರಕವಾದ ಶಿಕ್ಷಣ ಬೇಕಿದೆ. ಅವರ ಆಸವಾಗದೆ ಇಡೀ ಮನುಷ್ಯನ ವ್ಯಕ್ತಿತ್ವ ಸರ್ವತೋಮುಖ ಅಭಿವೃದ್ಧಿಯಾಗುವ ಶಿಕ್ಷಣ ಅಗತ್ಯವಿದೆ. ಹಾಗೂ ವಿದ್ಯಾ ಕೌಶಲಾಭಿವೃದ್ಧಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಗುತ್ತಿದೆ. ತಂತ್ರಜ್ಞಾನವು ಅಭಿವೃದ್ಧಿ ಶಿಕ್ಷಣ ಭಾಗವಾಗಿದೆ. ಹೀಗಾಗಿ ನಾವು ಕೂಡ ಶಿಕ್ಷಣ ಪದ್ಧತಿಗೆ ಒಗ್ಗಿಕೊಳ್ಳಬೇಕಾಗಿದೆ. ಭಾರತ ದೇಶವು ಶಿಕ್ಷಣ ವ್ಯವಸ್ಥೆ ಎಲ್ಲವನ್ನೂ ಪಡೆಯುವ ದೇಶವಾಗಬೇಕು. ಇದು ನನ್ನ ಶಿಕ್ಷಣದ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಇಷ್ಟು ಹೇಳಲು ಒಕ್ತು. ನಿಮ್ಮ ಕನಸು ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕೆ ಆಯುಧವೇ ಸರಿ. ಧನ್ಯವಾದಗಳು ಸಹನ. ಚೈತನ್ಯ ಆರ್. ಆಸೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಡಿಜಿಟಲ್ ಇಂಡಿಯಾ ಎಂಬುದು ಒಂದು ಯೋಜನೆ. ಡಿಜಿಟಲ್ ಇಂಡಿಯಾದ ಕೆಲಸ ಏನೆಂದಂತಹ ಅನೇಕ ಸರ್ಕಾರಿ ಯೋಜನೆಗಳನ್ನು ಪರಿಚಯಿಸಿದೆ. ಪ್ರಧಾನಿ ಮೋದಿ ಅವರು ಜುಲೈ 1, 2015 ಹಾಗೂ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಇದು ಕಾಗದ ಪತ್ರ ಕಾರ್ಯ ಇರುವಂತಹ ಹಿಂದುಳಿದ ಪ್ರದೇಶಗಳನ್ನು ಡಿಜಿಟಲೀಕರಣಗೊಳಿಸುವುದರಿಂದಾಗಿ ಆ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯ. ಆಸೆ ಹಾಗಂತ ಎಲ್ಲರೂ ಬರೀ ತಂತ್ರಜ್ಞಾನವನ್ನೇ ಅವಲಂಬಿಸಬೇಕು ಎನ್ನುವುದು ನನ್ನ ಆಶಯವಲ್ಲ. ಮರೆಯಾಗಬಾರದು, ಎಲ್ಲರಿಗೂ ಮಾಹಿತಿಯು ಆನ್ಲೈನ್ ಇಂಟರ್ನೆಟ್ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ CSC ಸುಲಭ ಪ್ರವೇಶ ನೀಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು. ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಭವಿಷ್ಯದ ಭಾರತ ನನ್ನ ಕನಸು ಎಂಬ ವಿಚಾರದಲ್ಲಿ ನನ್ನ ಭಾರತಕವಾಗಿ ಯೋಚನೆ ಮಾಡ್ತೀನಿ. ಒಂದು ಕೌಟುಂಬಿಕ ಸಂಬಂಧ, ಇನ್ನೊಂದು ರಾಷ್ಟ್ರೀಯ ಸಂಬಂಧಗಳು. ಅದ್ರ ಜೊತೆಗೆ ಸಮಾಜದಲ್ಲಿ ಹಲವಾರು ಹೂಗಳು ಇರ್ತವೆ ಅಲ್ವಾ, ಅವೆಲ್ಲ ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ಒಂದು ಕಾಡಿನಲ್ಲಿ ಹಲವಾರು ಸಂಬಂಧಗಳಿಂದ ಬದುಕುವುದನ್ನು ಕಲಿಯಬೇಕು ಎನ್ನುವುದು ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿಂದು ಅವರ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ ಭಕ್ತ ಕುಟುಂಬ ಅಂತ ಇದ್ದಿದ್ದಿವತ್ತು ಏನಾಗಿದೆ ಅಂತಂದ್ರೆ ವಿಭಕ್ತ ಕುಟುಂಬ ಆಗುವ ಕಡೆಗೆ ಸಾಗ್ತಾ ಇದೆ. ತರಬಾರದು. ಇವತ್ತು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದ್ರೆ ಆಗಿನ ಕಾಲದಲ್ಲಿ ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾರೆ ಹೊರತು ಕುಟುಂಬದ ಜೊತೆಗೆ ಯಾವತ್ತೂ ಅವರು ಜೀವನ ಸಾಗಿಸಕ್ಕೆ ಇಷ್ಟಪಡಲ್ಲ. ಇನ್ನು ಸ್ನೇಹ ಮತ್ತು ಸೌಹಾರ್ದದಿಂದ ಬದುಕುವುದನ್ನು ಕಲಿಸುತ್ತಿದೆ. ಹಾಗೆ ಕುಟುಂಬದಲ್ಲಿ ನಮ್ಮ ಸಂಬಂಧದ ಹೇಗೆ ಭಾವನೆ ಇರಬೇಕು, ಸಂಬಂಧಗಳಲ್ಲಿ ಬಲವರ್ತನೆ ಇರಬೇಕು. ಧನ್ಯವಾದಗಳು ಶುಭಶ್ರೀ. ನಮಸ್ತೆ. ನನ್ನ ಹವ್ಯಾಸಗಳು ಭರತನಾಟ್ಯ ಮತ್ತು ಪುಸ್ತಕ ಓದೋದು. ನನ್ನ ಕನಸಿನಗೆ ನೆನಪಿಗೆ ಬರೋದು ಇಬ್ರು, ಅದು ಮೈಕೆಲ್ ಜಾಕ್ಸನ್ ಮತ್ತು ಮಾಧುರಿ ದೀಕ್ಷಿತ್. ಇವರಿಬ್ರು ನನಗೆ ತುಂಬಾ ಇಷ್ಟ. ಕಾಮರ್ಸ್, ಆರ್ಟ್ಸ್, ಇಂಜಿನಿಯರಿಂಗ್ ಅಂತ ಮೇನ್ ಸ್ಟ್ರೀಮ್ನ ಆಯ್ಕೆ ಮಾಡ್ಕೊಂತಾರೋ, ಹಾಗೆ ನೃತ್ಯವನ್ನು ಕೂಡ ಯಾವುದೇ ತರಹದ ಮುಜ್ಜ ಗರ್ಭ ಭಾಂಗ್ರ ಇನ್ನು ಹಲವಾರು ನಾವು ಪರ್ದೆ ಮೇಲೆ ನೋಡೋ ತರ ಅಥವಾ ವೇದಿಕೆ ಮೇಲೆ ನೋಡೋ ತರ ಅಭವಾಗಿರೋದಿಲ್ಲ. ಭಾರತೀಯರ ಮನಸ್ಸಿನಲ್ಲಿ ಒಂದು ನೃತ್ಯದಿಂದ ನಾವು ಜೀವನ ಕಟ್ಕೊಳ್ಬಹುದು ಅನ್ನೋದನ್ನೇ ಎಲ್ಲ ಅನ್ನೋದು ಕೆಲವರ ಜೀವನ ಆಗಿರುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ವಿದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು 2000 ನನ್ನ ಆಸೆ. ಕೆಲವೊಂದು ಹಳ್ಳಿಗಳಿಗೆ ಖಾಸಗಿ ಸಂಸ್ಥೆಗಳು ಶಿಬಿರಗಳು ಮಾಡ್ತಾರೆ ನೃತ್ಯ, ಅಥವಾ ಒಂದು ಸಣ್ಣ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ನೃತ್ಯ ತರಬೇತಿ ಶುರು ಮಾಡುವಂತದ್ದು ಅಥವಾ ಶಿಬಿರಗಳ ನೃತ್ಯದ ಮೂಲಕ ನಮ್ಮ ದೇಶದ ಅಥವಾ ರಾಜ್ಯದ ಸಂಸ್ಕೃತಿಯನ್ನ ನಾವು ಪ್ರತಿಬಿಂಬಿಸ್ತೀವಿ. ಹಾಗಾಗಿ ನೃತ್ಯ ನಮ್ಮ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ನ ನಾನು ಭಾರತದ ಕಲೆ ಸಂಸ್ಕೃತಿಯಲ್ಲಿ ನೃತ್ಯದ ಪ್ರಾಮುಖ್ಯತೆನ ಅರಿತು ಭವಿಷ್ಯದ ಭಾರತದಲ್ಲಿ ನೃತ್ಯದ ಬಗ್ಗೆ ಇರುವ ಎಲ್ರಿಗೂ ನಮಸ್ಕಾರ. ನಾನು ದೀಪಿಕಾ. ನನ್ನ ಕನಸಿನ ಭಾರತ, ನನ್ನ ಪ್ರಕಾರ ಸ್ವದೇಶಿ ವಸ್ತುಗಳ ಈ ದೇವಾಕದ ಅರ್ಥ ಏನಂದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಇರೋದು ಸ್ವಂತದ ಮುಕ್ತಿಗಾಗಿಯೂ ಮತ್ತು ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ನೋಡಿದ್ರೆ ಏನಾಗ್ತಿದೆ ಅಂದ್ರೆ, ನಮ್ಮ ದೇಶೀಯ ವಸ್ತುಗಳು ಆ ದೇಶದ ಬ್ರ್ಯಾಂಡ್ ವಸ್ತುಗಳ ಮುಂದೆ ಹೋರಾಡುವುದು, ನಮ್ಮ ಪೆನ್ಸಿಲ್ ಮೊಬೈಲ್ ಬಹುತೇಕ ಉಪಕರಣಗಳು ಎಲ್ಲಾ ವಲಯಗಳಲ್ಲೂ ದೇಶದ ಬ್ರ್ಯಾಂಡ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಾಗಾಗಿ ನಮ್ಮ ದೇಶದ ಆಲಿಗಡ್ನ ಬೀಗ, ಚನ್ನಪಟ್ಟಣದ ಗೊಂಬೆ, ಇಳಕಲ್, ಮೊಳಕಾಲ್ಮೂರು, ಇದೇ ಪರಿಸ್ಥಿತಿ ಏನಾದರೂ ಮುಂದುವರೆದ್ರೆ ದೇಶದಲ್ಲಿ ಎಲ್ಲಾ ಗುಡಿ ಕೈಗಾರಿಕೆಗಳು ನಶಿಸಿ ಸ್ವದೇಶಿ ಆಂದೋಲನ ಅನ್ನೋದು ಹೊರಹೊಮ್ಮಿತು. ಅದೀಗ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಆಗಿ ನಮ್ಮ ಮುಂದೆ ಪ್ರಗತಿಯಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಇನ್ನಷ್ಟು ಆರ್ಥಿಕ ನೆರವು ದೊರೆಯುವಂತಾಗಬೇಕು. ಇದಲ್ದೇನೆ ಯುವ ಜನರಿಗೂ ಕೂಡ ಇದರಿಂದ ಅಂಥದ್ದು ನಮ್ಮೆಲ್ಲರ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಆದಷ್ಟು ಜನರು ಎಷ್ಟು ಸಕೆ ಅದೆಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟ ಹಾಗಾಗತ್ತೆ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನ ನೀವು ನಿಮ್ಮ ಬದುಕಿನಲ್ಲಿ ಕಂಡಿರ್ತೀರಾ ಕೂಡ. ಆಚಾರಗಳ ಕುರಿತು ಅಥವಾ ಒಳಿತಿನ ಕುರಿತು ನಾವು ಚರ್ಚಿಸೋಣ, ಚಿಂತನ ಮಂಥನವನ್ನೇ ನಾವು ನಡೆಸೋಣ. ಆದ್ರೆ ನಮ್ಮ ಕ್ರಿಯೆ, ಸಹಕಾರ, ವಿಶ್ವಾಸ ಎಲ್ಲವೂ ನಮ್ಮೂರು, ನಮ್ಮ ರಾಜ್ಯ, ಇನ್ನಾದರೂ ವಿದೇಶಿ ವ್ಯಾಮೋಹದಿಂದ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು ಎಂಬುದು ನನ್ನ ಆಶಯ ಕೂಡ. ಈಗ ನಾಗಲಕ್ಷ್ಮಿ ಅವರು ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಯಾವುದೇ ಜಾತಿ, ಲಿಂಗ, ತಾರತಮ್ಯವಿಲ್ಲದೆ ಸಮಾನತೆಯಿಂದ ಇರುವುದು ಒಂದು ದೇಶದ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಎಂದು ತಿಳುಕುಳ ಮಾನಸಿಕ ಕಿರುಕುಳ, ಮೌಖಿಕ ನಿಂದನೆ, ಇತರ ಲಿಂಗಗಳಿಗೆ ನೀಡುವ ಸಮಾನವಾದ ಹಕ್ಕುಗಳನ್ನು ಇವರಿಗೆ ನೀಡದಿರುವಿಕೆ, ಅನೇಕ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವಯುತವಾಗಿ ಪರಿಗಣಿಸಿ ಕನಸಿನ ಭಾರತದಲ್ಲಿ ಖಂಡಿಸುತ್ತೇನೆ. ಎಲ್ಲರನ್ನು ಒಂದೇ ರೀತಿ ಕಾಣುವ ಸಮಾಜವನ್ನು ನೋಡಬಯಸುತ್ತೇನೆ. ಈ ಸಮುದಾಯದವರು ದೊಡ್ಡ ಪ್ರದರ್ಶನವಾಗಬೇಕು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಇವರಿಗೆಲ್ಲ ಮತದಾನದ ಹಕ್ಕನ್ನು ನೀಡಲಾಗಿತ್ತು. ಆದರೆ ಇದರ ಉಪಾಯದವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಸರ್ಕಾರವು ಆಶ್ರಯ ಯೋಜನೆಯಡಿಯಲ್ಲಿ ಮನೆ ನಡೆಸುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಎನ್ಜಿಒಗಳು ಇದೆ. ಆದರೆ ಈ ಎನ್ಜಿಒವನ್ನು ಪಡೆದವರಿಂದಲೇ ಎನ್ಜಿಒಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಇದರಿಂದಾದರೂ ಈ ಸಮುದಾಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಕಾನೂನಾತ್ಮಕವಾಗಿ ಹೆಚ್ಚು ಬೆಂಬಲ ನೀಡುವಂತಾಗಬೇಕು. ನಮ್ಮ ದೇಶದಲ್ಲಿ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲದಿರುವಿಕೆಯೇ. ಹೀಗೆ ನಮ್ಮ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದರು. ಈ ನಾಟಕವನ್ನಗಳ ದುರ್ಗುಡ ನೋವುಗಳು ಹೇಗಿರಬೇಕು ಅಂತ ಊಹಿಸಿಕೊಳ್ಳಕ್ಕೂ ಸಾಧ್ಯವಾಗುವುದಿಲ್ಲ. ಇವರು ಹೇಗೆ ಇದನ್ನೆಲ್ಲ ತೊಡೆದು ಹಾಕಿ ಘನತೆಯ ಜೀವನವನ್ನು ನಡೆಸ್ತಾರೆ. ಸರ್ವರೂ ಸಮಾನರು, ಪ್ರತಿಯೊಬ್ಬರಿಗೂ ಅವರ ಹಕ್ಕು ಅವರಿಗೆ ಲಭಿಸಲಿ ಎಂಬುದು ಎಲ್ಲರ ಆಶಯ ಆಗಬೇಕು ಅನ್ನೋ ಹೇಳೋಣ. ನಮಸ್ತೆ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಕೃಷಿ ಕುರಿತದ್ದಾಗಿದೆ. ಇಡೀ ಜಗತ್ತಿಗೆ ಬೆಳಿಗರು ಆದಷ್ಟು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರಿಗೆ ಕೃಷಿ ಅನ್ನೋದೇ ಜೀವನಾಧಾರ. ಆದಾಯ ಮಾಡುವಂತರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಗ್ತಾ ಇಲ್ಲ, ಮತ್ತೆ ಸಬ್ಸಿಡಿ ಕೂಡ ಸಿಗ್ತಿಲ್ಲ. ನಾವು ಕೃಷಿ ಕ್ಷೇತ್ರ ರೈತರಿಗೆ ಬದುಕಲು ಜನರಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಡಬೇಕು. ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಷ್ಟವನ್ನು ಅನುಭವಿಸ್ತಾರೋ ಬೆಳವಣಿಗೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ಕೇವಲ ಬರೀ ರೈತರಿಗೆ, ಅದು ಮಾಹಿತಿಯನ್ನು ಒದಗಿಸೋ ಒಂದನೇ ಇರುವ ಜನರಲ್ಲಿ, ಇದರಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಕಾಣಬಹುದು. ಹೆಚ್ಚೆಚ್ಚು ಲಾಭಗಳನ್ನು ಗಳಿಸಬಹುದು. ಕೃಷಿ ಒಂದಾದಂತಹ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಕೂಡ ಉತ್ಪಾದನೆ ಮಾಡಿಕೊಡುವಂತಹ ರೈತರಿಗೆ ಸೌಕರ್ಯವನ್ನು ಮಾಡಿಕೊಡಬೇಕು. ನಮ್ಗೆ ಆಚರಿಸ್ತಾ ಹೋದ್ರೆ ನಮ್ಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ನಿಂತಿರೋದೇ ಕೃಷಿ ಮೇಲೆ ಸ್ಥಾಪನೆ ಮಾಡಿ ಕೊಡಬೇಕಾಗಿದೆ. ಧನ್ಯವಾದಗಳು. ಕೃಷಿ ದೇಶದ ಬೆನ್ನೆಲುಬು ನಿಜ, ಆದ್ರೆ ಭಾರತದ ಹೆಮ್ಮೆ. ಕನಸಿನ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಕನಸು ಪರಿಸರ ಸಂರಕ್ಷಣೆ, ಕುನಾಶ, ಮಣ್ಣಿನ ಸವಕಳಿ, ಜೀವ ವೈವಿಧ್ಯತೆಯ ನಾಶ, ಹೀಗೆ ಅನೇಕ ಬಗೆಯ ಸಮಸ್ಯೆಗಳು ಎದುರಿಸಲಿಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕವಾಗಿ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಾವು ಏನು ಮಾಡಬಹುದು ಎಂದು ಕೇಳಿಕೊಂಡಾಗ ಪರಿಸರ ಸಂರಕ್ಷಣೆಗೆ ವೈಯಕ್ತಿಕ ಜವಾಬ್ದಾರಿ ಮರೆದಂತೆ ಆಗುತ್ತದೆ. ಪ್ರತಿ ಮನೆಗಳಲ್ಲಿ ಒಂದು ಗಿಡ ನೆಟ್ಟರೆ ಸಾಕು, ಗೊಬ್ಬರ ಮಾಡುವ ಮೂಲಕ ಅದನ್ನು ನಮ್ಮದೇ ಉದ್ವಾನಕ್ಕೆ ಅಥವಾ ಕೃಷಿಗೆ ಬಳಸಬಹುದಾಗಿದೆ. ಇದು ಹಸಿ ಕಸದಲ್ಲಿ ಉಳಿಸಿ ಅದನ್ನು ಎಸೆಯುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಒಂದು ವಸ್ತುವನ್ನು ಸಾಧ್ಯವಾದಷ್ಟು ಬಾರಿ ಪುನರ್ ಬಳಕೆ ಮಾಡಿ. ಇಂಥ ಬಳಕೆ ನಮ್ಮ ಪರಿಸರದ ಸುಸ್ಥಿರ ಬದುಕಿಗೆ ಪೂರಕ. ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ವೈಯಕ್ತಿಕ ಅದಾಗಲಿ, ಇದು ಕೇವಲ ಬಾಯಿ ಮಾತಿನಲ್ಲಿ ಉಳಿಯದೆ ಕಾರ್ಯರೂಪಕ್ಕೆ ಬರಲಿ. ಶುದ್ಧ ನೀರು ನಿರಂತರವಾಗಿ ತಗುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಇಂಧನ ದೊರೆಯಲಿ. ಜನರು, ಜಿಲ್ಲೆಗಳು, ರಾಜ್ಯಗಳು, ದೇಶಗಳ ನಡುವೆ ತಕ್ಷಣವಾದ ಕ್ರಮಗಳು ಕೈಗೊಳ್ಳುವಂತಾಗಲಿ. ಘನತ್ಯಾಜ್ಯ, ಕೊಳಚೆ ನೀರು ನಿರ್ವಹಣೆ ಸದುಪಯೋಗ ಕನಸಾಗಿ ಉಳಿಯಿದೆ ನನಸಾಗುವುದು ಕಷ್ಟಕರವನ್ನೆಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನಸಿನ ಭಾರತ ಕಳಚಿ ಯಥೇಚ್ಛವಾಗಿರಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ಗೊತ್ತಿದ್ದೇನೆ ನನ್ನ ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಯ ಕುರಿತಾಗಿದೆ. ನಮ್ಮ ದೇಶದುಳಿದಿವೆ. ಶಿಕ್ಷಣವು ವ್ಯಕ್ತಿಯನ್ನು ವೈಜ್ಞಾನಿಕ ಚಿಂತನೆಗೆ ಹಚ್ಚುವುದರ ಮೂಲಕ ಸರ್ವತೋಮುಖ ಬೆಳವಣಿಗೆ ಅತ್ಯವಶ್ಯಕವಾಗಿದೆ ಹಾಗೂ ಬುಡಕಟ್ಟು ಸಮುದಾಯದವರ ಪಾರಂಪರಿಕ ಶೈಕ್ಷಣಿಕ ವ್ಯವಸ್ಥೆಗೆ ಅವಕಾಶ ನೀಡಬೇಕು. ಈ ಕಾರ್ಯಕಲ್ಪದ ಉದ್ದೇಶಗಳನ್ನು ಈಡೇರಿಸಲು ಇರುವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮ. ಇನ್ನು ಆಧುನಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ಬುಡಕಟ್ಟುಗಳ ವಾಸಸ್ಥಾನಗಳೇ ಆಧುನಿಕ ಅಭಿವೃದ್ಧಿಗೆ ಆಕರಗಳಾಗಿರಲಿಲ್ಲಾದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ದೇಶದ ಅಭಿವೃದ್ಧಿ ಎನ್ನುವುದು ಅಮೃತ ಸೇನವಾಗುವುದಕ್ಕೆ ಪ್ರತಿಯಾಗಿ ವಿಷಪ್ರಾಶನವಾಗಿ ಬಿಟ್ಟಿದೆ. ಬುಡಕಟ್ಟು ಜನರ ವಾಸಸ್ಥಾನವನ್ನು ಒತ್ತುವರಿ ಮಾಡದೆ ಅವರನ್ನು ಸ್ವತಂತ್ರವಾಗಿ ಬದುಕಲು ಬಿಡಬೇಕಾಗಿದೆ. ಮತ್ತು ಜೊತೆಗೆ ಬುಡಕಟ್ಟು ಸಮುದಾಯದವರ ಅಕ್ಯುರೇಟ್ ಸೆನ್ಸಸ್ ಆಗುವುದು ಕೂಡ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ನಮ್ಮ ಪ್ರಪಂಚ ಅಳಿಸಿ ಹಾಕಿ ಏಕರೂಪದ ಜಗತ್ತನ್ನು ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿದೆ. ಜಾಗತೀಕರಣ ಪ್ರವಾಹದಲ್ಲಿ ಬುಡಕಟ್ಟು ಸಮಪ್ಪಿಕೊಂಡು ಜನತಾಂತ್ರಿಕ ಬಹುಸಂಸ್ಕೃತಿ ವ್ಯವಸ್ಥೆಯಲ್ಲಿ ಬದುಕುವುದನ್ನು ರೂಪಿಸಿಕೊಳ್ಳಬೇಕಾಗುವುದು ಅಷ್ಟೇ ಮುಖ್ಯ. ಅವರು ಬದುಕು ಉತ್ತಮವಾಗುವಂತೆ ಮಾಡುವುದೇ ಅಭಿವೃದ್ಧಿ. ಬುಡಕಟ್ಟುಗಳ ಅನನ್ಯತೆಗಳನ್ನು ಜನತಂತ್ರದ ಪ್ರತಿಕ್ರಿಯೆಗೆ ಸಮಾಜದಲ್ಲಿ ಇತರರ ಜೊತೆ ಶಾಂತಿ ಸೌಹಾರ್ದತೆಯಿಂದ ಬದುಕಲು ಪರಿಣಾಮಕಾರಿಯಾದ ಪ್ರಜಾಪ್ರಭುತ್ವವೊಂದು ಅತ್ಯಂತ ಅಗತ್ಯಕೊಳ್ಳಬಹುದಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಅಭಿವೃದ್ಧಿ ಯೋಜನೆಗಳು ಸ್ಥಾನವನ್ನು ಹೊಂದಿದ್ದು ಶಿಕ್ಷಣ ಎಲ್ಲರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು ಎಂಬ ನಿಮ್ಮ ಕನಸು ಭವಿಷ್ಯ ಶ್ರೀ ಅವರು ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹವ್ಯಾಸ ಕಾದಂಬರುವಷ್ಟು ಪರಿಣಾಮವನ್ನು ಬೇರೆ ಯಾವುದೇ ಮಾಧ್ಯಮ ಬೀರಲು ಸಾಧ್ಯವಿಲ್ಲ. ನನ್ನ ಕನಸಿನ ಭಾರತದಲ್ಲಿ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡೋದಾದ್ರೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳಿಂದ ಇಂದಿನ ವರ್ಣರಿತ್ತು. ಉದಾಹರಣೆಗೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ಎಷ್ಟೋ ಜನ ಮುಂಬೈ ದೆಹಲಿಯಂತಹ ನಗರಗಳ ಸಿನಿಮಾದಿಂದ ಮಾತ್ರ ಸಾಧ್ಯ ಅಂತಾನೂ ಹೇಳ್ಬೋದೇನೋ. ದೇಶದ ಹಲವು ಮಂದಿ ತಮ್ಮ ಜೀವನವನ್ನು, ಭಾರತೀಯ ಮತನವನ್ನು, ದೇಸಿ ಸಂಸ್ಕೃತಿಯನ್ನು ಹಾಗೂ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸಬೇಕು. ಆಧುನಿಕದ ಅಂಶಗಳನ್ನು ಪ್ರದರ್ಶಿತ ತೊಡಗಿದೆ. ಈಗಿನ ಚಲನಚಿತ್ರಗಳಲ್ಲಿ ಕೇವಲ ಆಡಂಬರ ತೋರ್ಪಡಿಕೆ ಕಲಾ ಪ್ರಪಂಚಕ್ಕೆ ಹಿಡಿದ ಕನ್ನಡಿಯಾಗಬೇಕು. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ನಿರ್ದೇಶಕಕ್ಕೆ ಕೊಂಡೊಯ್ಯುವ ಚಲನಚಿತ್ರಗಳ ಅಗತ್ಯ ತುಂಬಾ ಇದೆ. ಬಹಳ ಮುಖ್ಯವಾಗಿ ಉದಾಹರಣೆಗೆ ಕನ್ನಡ ಸನ್ನಿವೇಶಗಳೇ ಇರಬಹುದು. ಇಲ್ಲೆಲ್ಲ ದೇಸಿತನ ಮೆರೆಯಬೇಕು. ಇಂದು ಬಹುದೊಡ್ಡ ಯುವಕರ ಪಡೆ ಸಿನಿಮಾ ಜಗತ್ತಿಗೆ ಇಳಿಯಲಾಗದೆ ಪ್ರೇಕ್ಷಕನಿಂದ ದೂರವೇ ಉಳಿದು ಬಿಟ್ಟಿದೆ. ಸಿನಿಮಾದಲ್ಲಿ ಸಂಗೀತ ಬಹುಮುಖ್ಯವಾದದ್ದು. ಸಂಗಮಕ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ಮೂಡಿ ಬರಬೇಕು. ಒಟ್ಟಾರೆ ನನ್ನ ಕನಸಿನ ಭಾರತದಲ್ಲಿ ಸಿನಿಮಾ ಅಂದ್ರೆ ಅದು ಇದ್ದಂತೆ ಉಳಿಯುವಂತಾಗಬೇಕು ಎಂಬುದೇ ನನ್ನ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಿನಿಮಾ ಕ್ಷೇತ್ರದಲ್ಲಿ ಧನುಶ್ರೀ ಸ್ನೇಹಿತರೆ, ಈಗ ಲತಾವೀರ್ ಅವರ ಕನಸಿನ ಭಾರತ ಏನು ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಈ ವರ್ಷದಲ್ಲಿ ಬೆಳವಣಿಗೆ ಆಗುತ್ತಿರುವ ದೇಶ ಬೆಳವಣಿಗೆ ಆದ ದೇಶ ಆಗಿರಬೇಕು. ಎಷ್ಟೋ ದೇಶಗಳಲ್ಲಿ ಕೆಲವೊಂದು ಮಾದಕ ವಸ್ತುಗಳನ್ನು ಕಾನೂನಿನ ಮೂಲಕ ಸೇವಿಸಬಹುದು ಮತ್ತು ಬಳಸಬಹುದು. ನಮ್ಮ ದೇಶದ ಕಂಟೈನರ್ಗಳನ್ನು ಭಾರತಕ್ಕೆ ಬರುವ ಮುನ್ನ ನಿಯಮಿತವಾಗಿ ತಪಾಸಣೆ ಮಾಡಬೇಕು. ಮಾದಕ ವಸ್ತುಗಳು ಆಲೋಚನಾ ಶಕ್ತಿ ಮತ್ತು ವರ್ತನೆಗಳನ್ನು ದುರ್ಬಲಗೊಳಿಸುತ್ತದೆ. ಆದ್ದರಿಂದ ಮಾದಕ ವಸ್ತುಗಳನ್ನು ಸೇವಿಕ ಸುಖ ನೀಡುವ ಮೋಹಕ್ಕೆ ಬಿದ್ದು ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ನಿಮ್ಮ ಸ್ನೇಹಿತರು ಅಥವಾ ತಿಳಿಸುವುದರಿಂದ ಎಷ್ಟೋ ಜನರ ಜೀವನವನ್ನು ಮತ್ತು ಕುಟುಂಬವನ್ನು ಉಳಿಸಬಹುದು. ಡ್ರಗ್ಸ್ನ ಸೇವನೆ ಮಾಡುವನೆ ಹೆಚ್ಚುತ್ತಿದೆ. ಆದ್ದರಿಂದ ನಿಯಮಿತವಾಗಿ ತಿಂಗಳಿಗೊಮ್ಮೆ ಶಾಲಾ ಕಾಲೇಜು ಕ್ರೀಡೆ ಆಡೋರಿಗೆ